ಈಗ ರೋಬಸ್ಟಾ ಕಾಫಿಯಲ್ಲೂ ಸಹ ಎರಡು ವಿಧವಾಗಿ ಹಣ್ಣನ್ನ ಸಂಸ್ಕರಣೆ ಮಾಡ್ತೇವೆ, ಒಂದು ಒಣ ಪದ್ಧತಿ ಮತ್ತು ಇನ್ನೊಂದು ಹಸಿ ಪದ್ಧತಿ. ಹಸಿ ಪದ್ಧತಿ ಮಾಡುವಾಗ ನಾವು ಎರಡು ಮೂರು ಬಾರಿ ಹಣ್ಣನ್ನು ಕೊಯ್ಯೋದು ಉತ್ತಮ. ಅದೇ ನಾವು ಒಣ ಪದ್ಧತಿ ಅಂತ ಹೋದಾಗ ಶೇಕಡಾ 80% ಹಣ್ಣಾದಾಗ ಒಟ್ಟಿಗೆ ಕಾಯಿ ಮತ್ತು ಹಣ್ಣನ್ನು ಕೊಯ್ಯೋದು ಉತ್ತಮವಾದ ಒಂದು ವಿಧಾನ. ಅಂದ್ರೆ ನಮ್ಮಲ್ಲಿ ಬಹುತೇಕ ಜನ ಈ ಚೆರ್ರಿ ಮಾಡುವಂತ ವಿಧಾನವನ್ನೇ ಅನುಸರಿಸ್ತಾರೆ. ಅಂತ ಸಂದರ್ಭದಲ್ಲಿ ಶೇಕಡಾ 80 ಮತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣಾಗಿರುವಂತ ಸಂದರ್ಭದಲ್ಲಿ ಒಟ್ಟಿಗೆ ಕೊಯ್ಲು ಮಾಡಬಹುದು ಅಂತೀರಿ? ಹೌದೌದು, ಮಾಡಬಹುದು. ಕೊಯ್ಲು ಮಾಡೋದಕ್ಕಿಂತ ಮುಂಚೆ ತೋಟದಲ್ಲಿ ಏನೇನೆಲ್ಲ ಕೆಲಸ ಮಾಡ್ಕೋಬೇಕಾಗತ್ತೆ ಅಂತೀರಿ? ಕೊಯ್ಲು ಮಾಡೋದಕ್ಕಿಂತ ಮುಂಚೆ ನಾವು ಅನುಸರಿಸಬೇಕಾದ ಒಂದು ಮುಖ್ಯವಾದ ಅಂಶ ಏನಂತಂದ್ರೆ, ಒಂದು ತಿಂಗಳ ಮುಂಚೆ ಯಾವುದೇ ಒಂದು ಕೀಟನಾಶಕ ಅಥವಾ ಬೇರೆ ಯಾವುದೋ ಸಿಂಪಡಣೆಯನ್ನು ಮಾಡಿರಬಾರದು. ಕಾರಣ ಸಿಂಪಡಣೆ ಮಾಡುವುದರಿಂದ ಹಣ್ಣಿನಲ್ಲಿ ರೆಸಿಡುಯಲ್ ಎಫೆಕ್ಟ್ ಇರುವಾಗ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದಲ್ಲದೆ ಕೊಯ್ಲು ಮಾಡೋದಕ್ಕೂ ಮುಂಚೆ ಕಳೆಯನ್ನು ತೆಗೆಯೋದು ಉತ್ತಮ ಆಗಿರ್ತದೆ. ಯಾಕಂದ್ರೆ ಆ ಕಳೆ ತೆಗೆದ ನಂತರ ಹಣ್ಣನ್ನು ಕೊಯ್ಲು ಮಾಡುವಾಗ ಆ ಟಾರ್ಪಲಿನ್ ಹಾಸ್ಲಿಕ್ಕೆ ಮತ್ತು ಹಣ್ಣು ಕೆಳಗಡೆ ಬಿದ್ದಿರೋದನ್ನ ಎರಕ್ಲಿಕ್ಕೆ ನಮ್ಗೆ ತುಂಬಾ ಅನುಕೂಲವಾಗ್ತದೆ. ಅಂದ್ರೆ ಒಂಥರ ಹೆರತೆ ಅಂತಂದು ನಮ್ಮ ರೈತ ಬಾಂಧವರ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ. ಕಳೆಯನ್ನ ತೆಗೆದ್ರೆ ಟಾರ್ಪಲಿನ್ ಹಾಸೋದಕ್ಕೂ ಇದಕ್ಕೆಲ್ಲ ಅನುಕೂಲ ಆಗುತ್ತೆ, ಮತ್ತೆ ಕೆಳಗಡೆ ಬಿದ್ದಿರೋದನ್ನು ಕೂಡ ಆಯ್ಕೊಳ್ಳೋಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅನುಕೂಲ ಆಗ್ತದೆ. ಕೊಯ್ಲನ್ನ ಯಾವ ರೀತಿ ಮಾಡಬೇಕಾಗತ್ತೆ, ಈ ಕೊಯ್ಲಿನ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕೊಯ್ಲಿನ ಕ್ರಮ ನಾವು ಎರಡು ತರ ಹೇಳ್ತೇವೆ, ಒಂದು ಸೆಲೆಕ್ಟಿವ್ ಪಿಕ್ಕಿಂಗ್ ಅಂತ ಹೇಳ್ತೇವೆ, ಇನ್ನೊಂದು ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೇವೆ. ಈ ಸೆಲೆಕ್ಟಿವ್ ಪಿಕ್ಕಿಂಗ್ ಅಂತ ಏನಂದ್ರೆ ಹಣ್ಣಾದಂಗೆಲ್ಲ ಹಣ್ಣನ್ನ ಕೊಯ್ಲು ಮಾಡ್ತಾ ಹೋಗ್ತೇವೆ, ಅಂದ್ರೆ ಎರಡು ಬಾರಿ ಮೂರು ಬಾರಿ ಹಣ್ಣನ್ನ ಕೊಯ್ತಾ ಹೋಗ್ತೇವೆ. ಎರಡು ಮೂರು ಬಾರಿ ಆದ ನಂತರ ಇರುವ ಕಾಯಿ ಹಣ್ಣನ್ನು ಒಟ್ಟಿಗೆ ಕೊಯ್ತೇವೆ. ಇನ್ನೊಂದು ಕ್ರಮ ಏನಂತಂದ್ರೆ ಅದು ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಹಣ್ಣು ಮತ್ತು ಕಾಯಿಯನ್ನು ಒಟ್ಟಿಗೆ ಕೊಯ್ಯುವುದು. ನಾ ಹೇಳಿದಾಗೆ 80% ಹಣ್ಣಾದ ನಂತರ ನಾವು ಹಣ್ಣು ಮತ್ತು ಕಾಯಿಯನ್ನು ಒಟ್ಟಿಗೆ ಕೊಯ್ತೇವೆ. ಕಾರಣ ಈ ಕಾರ್ಮಿಕರ ಒಂದು ಕೊರತೆ ಇರೋದ್ರಿಂದ ಎರಡು ಮೂರು ಬಾರಿ ಹಣ್ಣನ್ನು ಕೊಯ್ಲಿಕ್ಕೆ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತದೆ. ಸೊ ಅದೇ ಕಾರಣಕ್ಕೆ ನಾವೇನ್ ಹೇಳ್ತೇವೆ, ಒಂದು ಶೇಕಡಾ 80% ಹಣ್ಣಾದ ನಂತರ ಹಣ್ಣು ಮತ್ತು ಕಾಯಿಯನ್ನು ಒಟ್ಟಿಗೆ ಕೊಯ್ದಾಗ ಗ್ರೀನ್ ಬಿನ್ ಸಪರೇಟರ್ ಎಂಬ ಒಂದು ಸಾಧನ ಇದೆ. ಸೊ ಅದರ ಮುಖಾಂತರ ನಾವು ಹಣ್ಣು ಮತ್ತು ಕಾಯಿಯನ್ನು ಬೇರ್ಪಡಿಸಬಹುದು. ಅದು ಒಂದು ಬಹಳ ಮುಖ್ಯವಾದಂತ ಅಂಶ, ಅಂದ್ರೆ ಹಣ್ಣು ಮತ್ತು ಕಾಯಿಯನ್ನ ಪ್ರತ್ಯೇಕವಾಗಿ ಮಾಡಿಕೊಂಡು ಆನಂತರ ಒಣಗಿಸ್ಕೋಬೇಕಾಗತ್ತೆ. ಹೌದೌದು. ಈ ಗ್ರೇಡಿಂಗ್ ಅಂತ ನಾವು ಕರಿತೀವಲ್ಲ ಕೃಷಿನಲ್ಲಿ, ಅದು ಕಾಫಿಗೆ ಕೂಡ ಅನ್ವಯಿಸುತ್ತಾ? ಕಾಫಿ ಹಣ್ಣುಗಳನ್ನು ಕೂಡ ಕೊಯ್ಲಿನ ನಂತರ ನಾವು ವಿಂಗಡಿಸ್ಕೋಬೇಕಾಗತ್ತ, ಹೇಗೆ ಅಂತೀರಿ? ಖಂಡಿತವಾಗಿ, ಯಾಕಂದ್ರೆ ನಾವು ಹಣ್ಣು ಕೊಯ್ದಾಗ ಆ ಹಣ್ಣಿನಲ್ಲಿ ಕಾಯಿ ಇರ್ತದೆ, ಮತ್ತೆ ಬೆರಿ ಬೋರರ್ ಇನ್ಫೆಸ್ಟೆಡ್ ಹಣ್ಣು ಇರ್ತದೆ, ಮತ್ತೆ ಗಿಡದಲ್ಲಿ ಒಣಗಿದ ಹಣ್ಣು ಇರ್ತದೆ, ಮತ್ತೆ ಫ್ಲೋಟ್ಸ್ ಅಂತ ಜುಳ್ಳು ಅಂತ ಹೇಳ್ತೀವಿ ಆ ತರದ ಹಣ್ಣುಗಳು ಸಾಧ್ಯತೆ ಇರ್ತದೆ. ಈ ಹಣ್ಣಿನಿಂದ ಈ ಎಲ್ಲ ಒಂದು ಕಾಯಿ ಜುಳ್ಳನ್ನು ನಾವು ಬೇರ್ಪಡಿಸಬೇಕಾಗ್ತದೆ. ಜುಳ್ಳನ್ನು ನಾವು ಸೈಫನ್ ಮುಖಾಂತರ ಬೇರ್ಪಡಿಸ್ತೇವೆ, ಅದು ಡೆನ್ಸಿಟಿ ಅಂತ ಹೇಳಿದ್ರೆ ಆ ಡೆನ್ಸಿಟಿ ಡಿಫ್ರೆನ್ಸ್ ಇರೋದ್ರಿಂದ ನಾವು ಈ ಜುಳ್ಳನ್ನು ಬೇರೆ ಹಣ್ಣುಗಳಿಂದ ಬೇರ್ಪಡಿಸ್ತೇವೆ. ಅದಾದ ನಂತರ ಅದರಲ್ಲಿ ಗ್ರೀನ್ಸ್ ಅಂತ ಹೇಳ್ತೀವಿ ಕಾಯಿಗಳನ್ನ, ಆ ಕಾಯಿಗಳನ್ನ ನಾನು ಮುಂಚೆನೆ ಹೇಳಿದಾಗೆ ಆ ಗ್ರೀನ್ ಬಿನ್ ಸಪರೇಟರ್ ಅಂತ ಇರ್ತದೆ, ಆ ಗ್ರೀನ್ ಬಿನ್ ಸಪರೇಟರ್ ಸಾಧನದಿಂದ ನಾವು ಈ ಕಾಯಿ ಮತ್ತು ಹಣ್ಣನ್ನು ಬೇರ್ಪಡಿಸುವುದು ಉತ್ತಮ. ಯಾಕಂತಂದ್ರೆ ಈ ಒಂದು ಕಾಯಿಗಳಲ್ಲಿ ಅಥವಾ ಜೊಳ್ಳಿನಲ್ಲಿ ಸಾಧಾರಣವಾಗಿ ಹೆಚ್ಚಿನ ಅಂಶ ಅದು ಇಮ್ಮೆಚೂಡ್ ಅಥವಾ ಸರಿಯಾಗಿ ಬಲಿಯದೇ ಇರುವಂತಹ ಬೀಜಗಳಿರ್ತವೆ. ಸೊ ಅದರಿಂದ ಏನಾಗ್ತದೆ, ಅದು ಒಣಗಿದ ನಂತರ ಅದು ಬ್ಲಾಕ್ಸ್ ಅಂತ ಹೇಳ್ತೇವೆ, ಆ ಒಂದು ಬ್ಲಾಕ್ಸ್ ಫಾರ್ಮ್ ಆಗಕ್ಕೆ ಸಾಧ್ಯತೆ ಹೆಚ್ಚಿರ್ತದೆ. ಅದೇ ಕಾರಣಕ್ಕೋಸ್ಕರ ನಾವು ಈ ಒಂದು ಕಾಯಿ ಮತ್ತು ಜೊಳ್ಳನ್ನು ಬೇರ್ಪಡಿಸಬೇಕಾಗ್ತದೆ. ಮತ್ತೆ ಕೆಳಗಡೆ ಬಿದ್ದಿರುತ್ತೆ ಕೆಲವೊಂದು ಹಣ್ಣುಗಳು, ಅದನ್ನು ಏನಾದ್ರೂ ಪ್ರತ್ಯೇಕವಾಗಿ ಒಣಗಿಸ್ಕೋಬೇಕು? ಅದನ್ನ ನಾವು ಪ್ರತ್ಯೇಕವಾಗಿ ಗ್ಲೀನಿಂಗ್ಸ್ ಅಂತ ಹೇಳ್ತೇವೆ. ಕೊಯ್ಲಿನ ನಂತರ ಕೊನೆಯ ಹಂತದಲ್ಲಿ ನಾವು ಗ್ಲೀನಿಂಗ್ಸ್ ಅನ್ನ ಹೆರಕಿ ಅದನ್ನ ಸಾಧಾರಣವಾಗಿ ಸಪರೇಟ್ ಆಗಿ ನಾವು ಅದನ್ನ ಸಂಸ್ಕರಣೆ ಮಾಡ್ಬೇಕಂತ ಅಂದ್ರೆ ಒಣ ಪದ್ಧತಿಯಲ್ಲಿ ಅಂದ್ರೆ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ ಅದನ್ನ ಚೆರಿ ಕಾಫಿ ಅಂತಾನೆ ಮಾಡ್ತೇವೆ. ಇನ್ನ ಈ ಬೆರ್ರಿ ಬೊರರ್ ಬಾಧಿತ ಕಾಯಿಗಳು ಹಣ್ಣುಗಳೆಲ್ಲ ಇರ್ತಾವಲ್ಲ, ಇವುಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಸಾಧಾರಣವಾಗಿ ಬೆರಿ ಬೋರರ್ ಬಾಧಿತ ಹಣ್ಣುಗಳನ್ನ ಹೇಗಂತಂದ್ರೆ ಅದರಲ್ಲಿ ನಾನು ಆಗ್ಲೇ ಹೇಳದಂಗೆ ಡೆನ್ಸಿಟಿ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಒಂದು ಸೈಫನ್ ನೀವು ಉಪಯೋಗಿಸೋದ್ರಿಂದ ಆತರ, ಅದಲ್ಲದೆ ನಾವು ಈ ಒಂದು ಪಲ್ಪಿಂಗ್ ಯೂನಿಟ್ ಅಥವಾ ಡ್ರೈಯಿಂಗ್ ಯಾಡ್ಸ್ ಏನಿದೆ ಅಲ್ಲಿ ಸಾಧಾರಣವಾಗಿ ನಾವು ಈ ಬ್ರೋಕಾ ಟ್ರಾಪ್ಸ್ ಅಂತ ಹೇಳ್ತೇವೆ, ಆ ಬ್ರೋಕಾ ಟ್ರಾಪ್ಸ್ ಅನ್ನ ಅಳವಡಿಸಬೇಕಾಗ್ತದೆ ಡ್ರೈಯಿಂಗ್ ಯಾಡ್ ಅಥವಾ ಪಲ್ಪಿಂಗ್ ಯೂನಿಟ್ ನಲ್ಲಿ. ಅದು ಯಾವ ತರ ಕೆಲಸ ಮಾಡ್ತದೆ ಅಂದ್ರೆ, ಫರ್ದರ್ ನಮಗೆ ಆ ಒಂದು ಬೆರಿ ಬೋರ ಅನ್ನುವ ಒಂದು ಕೀಟ ಬೇರೆ ಹಡದಾಗೆ ಆ ಒಂದು ಕಾಪಾಡಿಕೊಳ್ಳೋಕೋಸ್ಕರ ಈ ಬೆರಿ ಬೋರ ಟ್ರಾಪ್ಸ್ ನ ಅಳವಡಿಸೋದ್ರಿಂದ ನಾವು ಆ ಒಂದು ಬೆರಿ ಬೋರನ್ನ ಫರ್ದರ್ ಹಡದಾಗೆ ಕಾಪಾಡಿಕೊಳ್ಬಹುದು. ಅಂದ್ರೆ ಬೆರಿ ಬೋರರ್ ಬಾಧಿತ ಕಾಯಿ ಮತ್ತು ಹಣ್ಣುಗಳನ್ನ ನಾವು ಪ್ರತ್ಯೇಕವಾಗಿ ಒಣಗಿಸಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ಅಂದ್ರೆ ಇವುಗಳಿಂದ ದೂರನ್ನೇ ತೆಗೆದುಕೊಂಡು ಹೋಗಬೇಕಾಗತ್ತೆ ಅಂತೀರಿ ಅವನ್ನ? ಏನಂತಂದ್ರೆ ಈ ಬೆರಿ ಬೋರರ್ ಟ್ರಾಪ್ಸ್ ಹಾಕೋದ್ರಿಂದ ಅದರಲ್ಲಿ ನಮಗೆ ಸಾಧಾರಣವಾಗಿ ಶೇಕಡಾ ಒಂದು 70-80% ಆ ಒಂದು ಬೆರಿ ಟ್ರಾಪ್ ಆಗ್ತಾ, ಆದ ಕಾರಣ ನಮ್ಗೇನು ಸಮಸ್ಯೆ ಬರೋದಿಲ್ಲ. ಅಂದ್ರೆ ನಾವು ಕೊಯ್ಲಿಗಿನ ಮುಂಚೆ ಆ ಪಲ್ಪಿಂಗ್ ಯಾರ್ಡ್ ಮತ್ತೆ ಡ್ರೈಯಿಂಗ್ ಯಾರ್ಡ್ ಸುತ್ತಮುತ್ತ ನಾವು ಈ ಒಂದು ಬ್ರೋಕಾ ಟ್ರಾಪ್ಸ್ ನ ಅಳವಡಿಸಬೇಕಾಗ್ತದೆ. ಇನ್ನ ಮುಖ್ಯವಾಗಿ ನಾವು ಕಾಫಿಯನ್ನ ಸಂಸ್ಕರಿಸಬೇಕಾಗತ್ತೆ ಕೊಯ್ಲು ಮಾಡಿದಾದ್ಮೇಲೆ,

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇಂದು ಮಡಿಕೇರಿಪೇಟೆನ ಗಾಂಧಿ ಭವನಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜವು ಅಂಬಿಗರ ಚೌಡಯ್ಯ ಅವರ ಪಟಕ್ಕೆ ಹೂನಮಾಲೆ ಹಾಕಿ ಗೌರವ ಕೊಟ್ಟು ಅಲ್ಲಿಂದ ಮಾತಾಡಿ 12ನೇ ಶತಮಾನದಲ್ಲಿ ಬಸವಣ್ಣವು ಸೇರಿದಂಗೆ ಎಲ್ಲ ವಚನಕಾರರ ಕುರಿತು ಮಾಹಿತಿನ ತಿಳ್ಕೊಳ್ಳೋಕ್ಕೂ ಅಂಬಿಗರ ಚೌಡಯ್ಯವು ಸಮಾಜಕ್ಕೆ ಕೊಟ್ಟಿರುವ ಸುಧಾರಣೆ ಮತ್ತು ಸಂದೇಶಗಳ ಎಲ್ಲವಕ್ಕೂ ಗೊತ್ತಿರೋಕುತ್ತ ಹೇಳ್ದು. ಗಾಳಿಬೀಡು ನವೋದಯ ವಸತಿ ಇಸ್ಕೋನ ಉಪನ್ಯಾಸಕ ಮಾರುತಿ ದಾಸಣ್ಣವರ್ ಅವು ಮಾತಾಡಿ ಸಮಾಜಲ್ಲಿದ್ದ ಮೂಢನಂಬಿಕೆಗಳ ದೂರ ಮಾಡಿ ಸಮಾನತೆನ ಆಂದೋಲನ ಹುಟ್ಟುಹಾಕಿದ ನಿಜ ಚಳುವಳಿತ ಹೇಳಿದ್ರೆ ಅದು ವಚನ ಚಳುವಳಿ, ಅಂಬಿಗಾತ ಹೇಳ್ದು ತುಂಬ ವಿಶೇಷ ಆದದ್ದು, ಅದು ಹೊಳೆನ ದಾಟಿಸುವ ಅಣ್ಣನೊಬ್ಬನ ಉಪಕಾರ, ಹಂಗೆ ಭಾವದ ಹೊಳೆನ ದಾಟಿಸಿ ದಡನ ಸೇರಿಸುವ ಯೋಗಿಯೊಬ್ಬನ ಅನುಸಂಧಾನನೂ ಹೌದು. ಅಂಬಿಗ ನಾನಿನ್ನ ನಂಬಿದೆ ಅಂತ ಹೇಳುವಲ್ಲಿ ನಂಬುವವರ ದಡ ಸೇರಿಸುವ ಉಪಕಾರ ಆಗಿ ಕಾಣುವ ಈ ಕಲ್ಪನೆ ನಮ್ಮ ದೇಶದಲ್ಲಿ ತುಂಬ ವಿಶೇಷ ಆದದ್ದು. ಅಂಬಿಗ ಅಂಬಿಗ ಎಂದು ಕುಂದ ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆಯ ಹಾಯಿಸುವ ನಂಬಿಗರ ಚೌಡಯ್ಯ ಅಂತ ಹೇಳಿವೆ ಅಂತ ಅವು ಹೇಳ್ದೋ. ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕಿ ಮಂಜುಳಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕ ಕುಮಾರ ಅವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಪುಕ್ಸಟೆ ಕ್ಯಾನ್ಸರ್ ತಪಾಸಣಾ ಶಿಬಿರ ಮತ್ತು ಮಹಿಳಾ ಯೋಗಕ್ಷೇಮ ಚಿಕಿತ್ಸಾಲಯ ಇವರ ಕೂಡು ಕೂಟಲಿ ಪುಕ್ಸಟೆ ಕೃತಕ ಅಂಗಾಂಗಗಳ ಹಂಚುವ ಶಿಬಿರ, ಯಕೋ ಮತ್ತು ECG ಸೇರಿದಂಗೆ ಪುಕ್ಸಟೆ ಎದೆನ ತಪಾಸಣೆ, BP, ಶುಗರ್, ಹೆಸರು ಪಡೆದ ಡಾಕ್ಟರ್ಗಳಿಂದ ಮಾಹಿತಿ, ಹಾಗೆ ಕೊಡಗು ವೈದ್ಯಕೀಯ ಕಾಲೇಜಿನ ಎಲ್ಲ ಡಾಕ್ಟರ್ಗಳಿಂದ ಪುಕ್ಸಟೆ ವೈದ್ಯಕೀಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ. ಇದೇ ತಾರೀಕು 26ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ ಮಡಿಕೇರಿನ ಪೊಲೀಸ್ ಮೈತ್ರಿ ಭವನದಲ್ಲಿ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳಕ್ಕೆ. ಮಡಿಕೇರಿ ಉಪವಿಭಾಗದ ಹೊಸ ಪೊಲೀಸ್ ಉಪಾಧೀಕ್ಷಕರಾಗಿ ಪೆಮ್ಮಂಡ ಎ ಸೂರಜವು ಅಧಿಕಾರನ ವಹಿಸಿಕೊಂಡಳು. ಇವು ಚಾಮರಾಜನಗರ ಜಿಲ್ಲಾ ಇಂಟೆಲಿಜೆನ್ಸ್ ವಿಭಾಗಲಿ ಉಪಾಧೀಕ್ಷಕರಾಗಿ ಕಾರ್ಬಾರ್ ಮಾಡಿಳು. ಸೂರಜವು ಕೊಡಗು ಜಿಲ್ಲೆನ ಪೊನ್ನಂಪೇಟೆ ತಾಲೂಕಿನವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತೋಟಗಾರಿಕಾ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಾರೀಕು 24ರಿಂದ 27ಕ್ಕೆ ಮುಟ ಜಿಲ್ಲಾ ಕೇಂದ್ರ ಹೆಸರು ಪಡೆದ ಪ್ರವಾಸಿ ಜಾಗ ಮಡಿಕೇರಿ ರಾಜಾ ಸೀಟ್ ಹಾಗೆ ಗಾಂಧಿ ಬಾಣಿಲಿ ಹೂಹಣ್ಣಿನ ಪ್ರದರ್ಶನ ಏರ್ಪಾಡಾಟು. ಈ ಸಲ ಮುಖ್ಯ ಆಕರ್ಷಣೆಯಾಗಿ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನದ ಕಲಾಕೃತಿ, ಕರ್ನಾಟಕ ಜೇನಿನ ಹಾಗೆ ಕೊಡಗಿನ ಜೇನಿನ ಬ್ರ್ಯಾಂಡ್ಗಳ ಬೇರೆ ಬೇರೆ ಕಲಾಕೃತಿಗ, ಮಕ್ಕಳ ಹೆಣ್ಣು ಜನರ ಆಕರ್ಷಣೆನ ಪಟ ಪಾಯಿಂಟ್ಗಳ ಹೂನ ಬೇರೆ ಬೇರೆ ಕಲಾಕೃತಿಗ, ತರಕಾರಿನ ಕೆತ್ತನೆಗ ಬೇರೆ ಬೇರೆ ಹೂನ ಚಿಟ್ಟಿಗಳ ಪ್ರದರ್ಶನ, ಸುಮಾರು ಸರ್ಕಾರಿ ಇಲಾಖೆಗಳ ಮತ್ತು ಖಾಸಗಿ ಕಂಪನಿಗಳ ಅಂಗಡಿಗ, ಬೇರೆ ಬೇರೆ ನರ್ಸರಿ ಗಿಡಗಳ ಮಾರಾಟದ ಅಂಗಡಿಗ, ಹಾಗೆ ಮಕ್ಕಳಿಗೆ ಮತ್ತು ಹೆಣ್ಣು ಜನರಿಗೆ ಒಣಗಿದ ಹೂಗಳ ಜೋಡಿಸೋದು, ಈಕೆ ಬಾನ ರಂಗೋಲಿ ಪೈಪೋಟಿ ಅಲ್ಲದೆ ಬೋನ್ಸಾಯಿ ಗಿಡಗಳ ಜೋಡಿಸುವ ಪೈಪೋಟಿ ಸಹ ಏರ್ಪಾಡಾಟು. ನಾಪೋಕಲು ಹೋಬಳಿನ ನರಿಯಂದಡ ಗ್ರಾಮ ಪಂಚಾಯಿತಿ ಸಭಾಬಾಡಲಿ ಇದೇ ತಾರೀಕು 29ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಪಿಂಚಣಿ ದಿನ ಕಾರ್ಯಕ್ರಮ ನಡೆದಿದೆ. ಅಂದು ಸಾಮಾಜಿಕ ಭದ್ರತಾ ಯೋಜನೆ ಅಡಿಲಿ ಬೇರೆ ಬೇರೆ ಪಿಂಚಣಿಗಳ ತಗೊಂಡಿರೋ ಏನಾದ್ರು ತೊಂದರೆ ತಾಪತ್ರೆಗೆ ಇದ್ದರೆ ನೋಂದಾಯಿಸಿ ಕಣಕ್ಕೆ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಅವರು ತಿಳಿಸಿಳು. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ ಮನರ ಕೆಲಸಗಾರಿದ್ದರಿಂದ ದೇವಸ್ಥಾನಕ್ಕೆ ಭಕ್ತರಿಗೆ ಹೋಗಿ ಅವಕಾಶ ಇರುವುದಿಲ್ಲ ಅಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ BS ಲೋಕೇಶ್ ಆಗರವು ಮಾತಾಡಿ ಮಹಾಯೋಗಿ ವೇಮನವು ವಚನ ಸಾಹಿತ್ಯದಿಂದ ಲೋಕಕ್ಕೆ ಶಾಂತಿ ಸಂದೇಶನ ಕೊಟ್ಟಳು. ರಾಷ್ಟ್ರ ಕಂಡ ಹೆಸರು ಪಡೆದ ಸಂತರು ದಾರ್ಶನಿಕರು ಕಂಡು ಅನುಭವಿಸಿದ ಸತ್ಯನ ಹಳ್ಳಿ ಭಾಷೆಯಲ್ಲಿ ವಚನಗಳಿಂದ ತಿಳಿಸಿಳು. ಜನರಲ್ಲಿದ್ದ ಮೂಢನಂಬಿಕೆಗಳ ದೂರ ಮಾಡಿ ಸಮಾಜದ ಅಂಕುಡೊಂಕುಗಳ ತಿದ್ದಿ ಒಳ್ಳೆ ಉಪದೇಶನ ಕೊಟ್ಟಳತ್ತ ಹೇಳ್ದು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಲ್ಲಿ 2021-22 ಸಾಲಿಂದ 2024-25 ಸಾಲಿನವರೆಗೆ ಪ್ರವೇಶ ಪಡ್ಕೊಂಡಿರುವ ಎಲ್ಲ ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಿಗೆ ಪರೀಕ್ಷೆನ ಶುಲ್ಕ ಕಟ್ಟಿಕೆ ಬರುವ ತಿಂಗ 7ಕ್ಕೆ ಮುಟ ಕಾಲಾವಕಾಶ ಉಟ್ಟು, ದಂಡದೊಟ್ಟಿಗೆ ಕಟ್ಟಿಕೆ 17ಕ್ಕೆ ಮುಟ ಅವಕಾಶ ಉಟ್ಟುತ್ತ ಪ್ರಾದೇಶಿಕ ನಿರ್ದೇಶಕಿ ಸ್ಮಿತಾ ಸುಬ್ಬಯ್ಯವು ತಿಳಿಸಿಳು. ರಾಷ್ಟ್ರೀಯ ಆಯುಷ್ ಅಭಿಯಾನದ ಯೋಜನೆಯಡಿಲಿ ಕೊಡಗು ಜಿಲ್ಲಾ ಆಯುಷ್ ಇಲಾಖೆಯಲ್ಲಿ ಆಯುಷ್ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಗೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ CHO ಚಾಕ್ರಿಗೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಾರೀಕು 31 ಆಖೇರಿ ದಿನಾತ ಜಿಲ್ಲಾ ಆಯುಷ್ ಅಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ.

ಮುಖಾಮುಖಿ ಪುಸ್ತಕ ಅಳ್ತುಕಾರ್ತಿ ಕೊಟ್ಟುಗತ್ತಿರ ಯಶೋಧ ಪ್ರಕಾಶ್ ಇವು ಪುಸ್ತಕತ್ರ ಬಗ್ಗೆ ತಕ್ಕ ಬಂದತ್. ಕಾರ್ಬರ್ಲ್ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕಲಿಕರ್ತಿ ತಾತಪಂಡ ಜ್ಯೋತಿ ಸೋಮಯ್ಯ ಪಿಂಗ ಕೊಡವ ಮಕ್ಕಳ ಕೂಟತರ ನಿರ್ದೇಶಕಿ ಬಳ್ಳಾಜಿರ ಯಮುನಾ ಅಯ್ಯಪ್ಪ ಕುಡಿಯಾಡಿ ತಿಂತು. ಕೊಡಗು ಪೊಲೀಸಡಲ್ಲಿ ಉಳ್ಳ ಕಲಾ ಪ್ರತಿಭೆಗೆ ಪುರುಡು ಕೊಡುಪ ಪಿಂಗ ಎಕ್ಕಲು ಒತ್ತಡ ತಿಪ್ಪ ಪೊಲೀಸಕ್ಕೆ ಮನರಂಜನೆ ಕೊಡುಪ ನಿಟ್ಟಲು ಇದೇ ಜನವರಿ 26ನೇ ನಾಳಂಕೆ ವೈಪತ್ 5:30 ಸಾಂಸ್ಕೃತಿಕ ಕಾರ್ಬಾರ್ ನಡಪ. ಮಡಿಕೇರಿ ಪೊಲೀಸ್ ಪೆರೇಡ್ ಗ್ರೌಂಡ್ಲ ನಡಪ ಕಾರ್ಬಾರ್ಲ ಸಂಗೀತ ನೃತ್ಯ ನಟನೆ ಸಾಹಿತ್ಯ ಚಿತ್ರಕಲಾ ಪ್ರತಿಭೆಯಕ್ಕೆ ಪೊಲೀಸ್ ಇಲಾಖೆಯಿಂದ ಪುರುಡು ಕೊಡುಪ ಕಾರ್ಬಾರ್ ಆಯ್ತುಂಡು. ರಿಯಾಲಿಟಿ ಶೋ ಸರಿಗಮಪ ಗದ್ದಂತ ಚೆನ್ನಪ್ಪ ಹೋದ್ದಾರ ಕೊಡಗು ಕರಳನ್ನು ಪ್ರಗತಿ ಬಡಿಗೇರ್ ಅನ್ವಿತ್ ಕುಮಾರ್ ಪೊಲೀಸ್ ಇಲಾಖೆ ಸಿಬ್ಬಂದಿ ಸರಿಗಮಪ ಪೈಪೋಟಿಲ ಕೂಡಿಯಾಡ್ನ ಸುಬ್ರಹ್ಮಣ್ಯ ಕೂಡ್ನಾನಕ್ಕೆ ಮಂಗಳೂರರ ಪಾಠಕಾರ ಪಿಂಗ ಸಂಗೀತ ಕರಡ ಕಾರ್ಬಾರ್ ನಡಪ. ಕೊಡಗು ಪೊಲೀಸರ ಸಮೂಹ ಗಾಯನ ಉಳ್ಳ ಕಾರ್ಬಾರ್ಲ್ ಕಲಾವಿದೆ ಉಳ್ಳಿಯಾಡ ಹರ್ಷಿಕ ಪುಣಚ ಕೂಡ್ನಾನಕ್ಕೆ